ಸ್ಪಷ್ಟವಾಗಿ ಈ ಮಾತು ಸಾದೃಶ್ಯವಾಗಿರುತ್ತೆ. ಅದರಿಂದ ಇಲ್ಲಿ ಎಲ್ಲಿಯೂ ಕೂಡ ಸ್ವಲ್ಪ ಶಬ್ದಗಳನ್ನು ಕೂಡುತ್ತಿರುವಂತಹ ಕಾಂಟೆಕ್ಸ್ಟ್ ತುಂಬುತ್ತಾನೆ. ಇದು ನೋಡಿದರೆ ಎಲ್ಲಿಯೂ ಕೂಡ ಮತಿಯೇ ಕೂಡ ಬೇರೆ ಅದು ಕೂಡ ಮನುಷ್ಯನ ಮತಿ ಎಷ್ಟು ದೊಡ್ಡ ಕಡೆ ಒಳಗಾಗುತ್ತೆ ಅಂದರೆ ಈ ಶ್ಲೋ ಈ ಇಡೀ ಖಂಡವನ್ನು ಅದ್ವೈತ ಪರವಾಗಿ ಶಂಕರಾಚಾರ್ಯರು ಅಂತ ಬರೆದುಬಿಟ್ಟು ಬಿಟ್ಟದ್ರಿಂದ ಇವತ್ತು ಅದ್ವೈತದಲ್ಲಿ ಹುಟ್ಟಿದವರಿಗೆಲ್ಲರೂ ಏನು ಮಾಡಿದ್ರು ಆವಾಗಿನ ದ್ವೈತವೇ ಕಾಣುವುದು ದ್ವೈತ ಕಾಣಲಾಗುತ್ತೆ. ನಂತರ ಕವಚ ಆಗದಂತೆ ಅನಂತಾಗಿ ಸಂತಹ ನಮ್ಮ ಅನಂತೇನ ಆತ್ಮಾನಂದ ತಾಯ ಸೂರ್ಯನ ಕವಚ ತೊಟ್ಟು ಬಿಟ್ಟ ಮೇಲೆ ಏನು ಮಾಡಿದ್ರು ಅದೇ ಕಾಮ ಏನಾಗ್ತಕ್ಕಂತೆ ಇಲ್ಲ. ಯಾಕೆಂದ್ರೆ ಬಿಲಿ ಇದು ಮತ್ತೆ ಮನಸ್ಸು, ಮನಸ್ಸಿನ ಶಕ್ತಿ ಎಷ್ಟು ಅದ್ಭುತ ಆದ್ರೆ ಅವರಿಗೆ ನಮ್ಮ ಗುರುಗಳು ಶಂಕರಾಚಾರ್ಯ ಏನ್ ಹೇಳಿದ್ದಾರೆ ಅದು ಸತ್ಯ. ಅವರು ಸುಳ್ಳು ಸಾಧ್ಯ ಇಲ್ಲ. ಈ ದುಡ್ಡು ನಿಮ್ಗೆ ಏನ್ ತಿಪ್ಪಲಾಗಿದ್ರೆ ಕಾರಣ ಮನಸ್ಸಿನ ವಿವೇಕ ಸುಭಯಾನಕ ಮನಸ್ಸು. ಎಷ್ಟೋ ಜನರಿಗೆ ಸಂಶಯಗಳು, ಬಹಳ ಜನರು ಕೇಳುವುದು ಇಷ್ಟು ಮಧ್ವಾಚಾರ್ಯ ಇಷ್ಟೆಲ್ಲ ವಿವರವಾಗಿ ಹೇಳಿದ ಮೇಲೂ ಕೂಡ ಜನರು ಯಾಕೆ ಅರ್ಥೈಸುವಂತೆ ನಂಬುತ್ತಾರೆ. ಯಾರು ಎಷ್ಟು ಹೇಳಿದರೂ ಕೂಡ ದುರಾಗ್ರಹ ದುಃಖಿ ತತ್ವಾಗುವಂತೆ ಸಮಯಾಸದ ಆಚಾರ ಹೇಳಿದ್ದಾರೆ. ನಾನು ಇಷ್ಟು ಹೇಳಿದ ಮೇಲೂ ಕೂಡ ನಿಮ್ಮ ದುರಾಗ್ರಹವನ್ನು ನೀವು ಹೇಳೋದ ಅವರವರ ದುರಾಗ್ರಹ ಅವರವರಿಗೆ ಅವರವರ ಭಾವೆಗಳು ಅವರವರ ಕಡೆ ಎಷ್ಟು ನಮ್ಮಲ್ಲಿ ಇವತ್ತು ನಮ್ಮಲ್ಲಿ ಸಂಪ್ರದಾಯಗಳು ಕೆಲವೆಲ್ಲ ಶಾಸ್ತ್ರೀಯವಲ್ಲದ ಸಂಪ್ರದಾಯಗಳು ಏನೋ ಮನೇಲಿ ಹಾಕ್ಬೇಕು ನೀವು ಮಾಡಬೇಕು ಮುಂದೆ ಇವರಿಂದ ಏನೋ ಏನೋ ಎಲ್ಲ ಇರುತ್ತೆ. ಅದು ಬಹಳ ಹೆಚ್ಚು ಅಧಿಕ ಪ್ರಸಂಗ ಅಂತ ಸಂಪ್ರದಾಯಗಳು ಬೆಳೆದುಬಿಡ್ತಾವೆ. ಇದು ಏನು ಶಾಸ್ತ್ರದ ಆಧಾರ ಇರುತ್ತೆ. ಈ ಶಾಸ್ತ್ರದ ಆಧಾರದ ಸಂಪ್ರದಾಯಗಳು ಹೆಚ್ಚು ಬೆಳೆಸೋದು ಹೇಳ್ಬೇಕು. ತುಂಬಾ ಶಾಸ್ತ್ರೀಯವಾಗಿ ಬದುಕೊಳ್ಳಬೇಕು. ನಾವು ಶಾಸ್ತ್ರ ಪ್ರಕಾರ ನಡೆಯುತ್ತೇವೆ ಬಳಸಿಕೊಳ್ಳೋಕ್ಕೋಸ್ಕರ ಬಹಳ ಅಶಾಸ್ತ್ರೀಯವಾದ ಕೆಟ್ಟ ಕೆಟ್ಟ ಸಂಪ್ರದಾಯಗಳನ್ನು ಪ್ರಾರಂಭ ಮಾಡ್ತೇವೆ ಮತ್ತು ಅದರಿಂದ ನಾವು ಶಾಸ್ತ್ರ ಪ್ರಕಾರ ಹಿಡಿಯುತ್ತಾ ಇರ್ತೀವಿ. ಏನು ಮಾಡಿದ್ರು ನಿಮ್ಗೆ ಎಷ್ಟು ಶಾಸ್ತ್ರದ ವಿಷಯ ಹೇಳಿದ್ರು ಗೆದ್ದು ಸಾಧ್ಯ. ಯಾಕೆಂದ್ರೆ ಶಾಸ್ತ್ರಕ್ಕಿಂತ ಅವರ ನಂಬಿಕೆ ಬಲಿಷ್ಠವಾಗಿದೆ. ಅದನ್ನು ಸತ್ಯ ಇದೆ ಬ್ರಹ್ಮದೇವರ ಕಾಲದಿಂದ ಹೀಗೆ ನೋಡ್ಕೊಂಡು ಬಂದದನ್ನು ಕರೆಯ ತಲೆಯೊಳಗೆ ಕೂತ್ಬಿಟ್ರೆ ಅದು ತೆಗಿಲಿಕ್ಕೆ ಸಾಧ್ಯ. ಎಷ್ಟೋ ಇಂಥ ಭ್ರಮೆಗಳು ಸಂಪ್ರದಾಯವಾದಿಗಳಲ್ಲಿ ಇಂಥ ಭ್ರಮೆಗಳು ಬಹಳ. ಯಾಕೆಂದ್ರೆ ಅವರು ಸಂಪ್ರದಾಯವನ್ನು ನಂಬುವುದು ಏನ್ ನಿರಾಕರಣೆ ಮಾಡುವವರಿಗೆ ಭ್ರಮೆಯ ಅವಕಾಶ ಇರುತ್ತೆ. ಸಂಪ್ರದಾಯವನ್ನು ನಂಬುವವರಿಗೆ ಯಾವುದೋ ಒಂದು ತಪ್ಪು ಅದು ಸಂಪ್ರದಾಯ ಅಂತ ತಲೆಯಲ್ಲಿ ಕೂತ್ಬಿಟ್ರೆ ಅದನ್ನು ತೆಗಿಲಿಕ್ಕೆ ಸಾಧ್ಯ. ಕತೆ ಮುಗಿದವು. ಇದು ಸಂಪ್ರದಾಯವಾದದಲ್ಲಿ ಇರುವ ದೊಡ್ಡ ಒಂದು ದುರಂತ. ಅದು ಸಂಪ್ರದಾಯ ಅಂತ ತಿಳುವಳಿಕೆ ಬಂದ್ಬಿಟ್ರೆ ಅವ್ರು ನಂಬಿರುತ್ತಾರೆ. ವಸ್ತುತಃ ಸಂಪ್ರದಾಯ ಆಗಿರುತ್ತೆ. ಸಂಪ್ರದಾಯ ಅಂದ್ರೆ ಏನ್ ಗೊತ್ತಾ, ಯಾವುದನ್ನ ಹಿಂದಿನವರು ಸಮೀಚೀನವಾದದ್ದನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಅದಕ್ಕೆ ಸಂಪ್ರದಾಯ. ಅದು ಸಮೀಚೀನವಾದ ಪ್ರದತ್ತವಾದ ದಾಯ ಹಿಂದಿನವರು ಕೊಟ್ಟ ಹೋದ ಆಸ್ತಿ ಯಾವುದು ಒಳ್ಳೆಯ ಆಸ್ತಿ. ಅವ್ರು ಕೆಟ್ಟ ಆಸ್ತಿ ಬಿಟ್ಟು ಹೋದ್ರೆ ಅದು ಸಂಪ್ರದಾಯ ಆಗೋದಿಲ್ಲ. ಅದು ಹಿಂದಿನದ್ದೆಲ್ಲ ಸಂಪ್ರದಾಯ ಅಲ್ಲ. ಹಿಂದಿನವರು ನಮಗೆ ಕೊಟ್ಟು ಹೋದ ಒಳ್ಳೆಯ ಭಾಗವನ್ನ ಉಳಿಸಿಕೊಳ್ಳಿ. ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ವಿಶ್ಲೇಷಣೆ ಮಾಡಲಿಕ್ಕೆ ಗೊತ್ತಿರದೇ ಇದ್ದವರು ಅದಕ್ಕೆ ನಾನು ವಿಶೇಷವಾಗಿ ತುಂಬಾ ಸಂಪ್ರದಾಯ ಮನೆಯಲ್ಲಿ ಬೆಳೆದಿರತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಇಂಥ ತಪ್ಪು ಸಂಪ್ರದಾಯ ತುಂಬಾ ಇರ್ತದೆ. ಯಾಕಂದ್ರೆ ಅವರಿಗೆ ಯಾವ ಸರಿ ಯಾವ ತಪ್ಪು ವಿಶ್ಲೇಷಣೆ ಮಾಡುವಂತ ಶಾಸ್ತ್ರಜ್ಞಾನ ಇರೋದಿಲ್ಲ. ಬಟ್ ಒಂದು ಪೂರ್ಣ ನಂಬಿಕೆ ಒಂದು ಹಠ ಮಾಡಿಕೊಂಡು ಒಂದು ತನ ಇರುತ್ತೆ. ತಾವು ಪ್ರಕೃತಿ ಕರೆ ಇಡೀ ಮನೆಯಲ್ಲಿ ಅಂತ ಅಂಧ ಸಂಪ್ರದಾಯವನ್ನು ಹೆಚ್ಚಾಗಿ ಮಾಡಿ ಮಕ್ಕಳನ್ನು ಕಳಿಸ್ಬೇಕು. ಹಾಗೆ ಮಾಡಬೇಕು ಮಕ್ಕಳು. ಇದು ಬಹಳ ಕಷ್ಟ. ಜ್ಞಾನ ಇಲ್ಲದೆ ಇದ್ದವರು ಶಾಸ್ತ್ರಜ್ಞಾನ ಇಲ್ಲದೆ ಇದ್ದವರು ಸಂಪ್ರದಾಯದ ಸೂತ್ರಧಾರ ಆಗಬಾರದು. ಆದರೆ ನಮ್ಮಲ್ಲಿ ಹಾಗಾಗಿದೆ. ಸಂಪ್ರದಾಯ ಹೇಳೋರು ಯಾರಂದ್ರೆ ಹೆಣ್ಮಕ್ಕಳು. ದೇವರದಯದಿಂದ ಶಾಸ್ತ್ರ ಓದಿದ್ರು. ಶಾಸ್ತ್ರ ಓದಿರುವುದು ಸಂಪ್ರದಾಯ, ಓದುವ ಸಂಪ್ರದಾಯ. ನಾವು ಶಾಸ್ತ್ರ ಓದುವಂತಹ ಸಂಪ್ರದಾಯ ಅಂತ ಹೇಳ್ಕೊಟ್ಟು ತಮ್ಮ ಎಲ್ಲ ಅಜ್ಞಾನಕ್ಕೂ ಸಂಪ್ರದಾಯವನ್ನು ಹಾಕಿ ಎಲ್ಲ ಮೂಢನಂಬಿಕೆಗಳನ್ನ ಮಕ್ಕಳಲ್ಲಿ ಅಂತಹ ಸಂಪ್ರದಾಯ ಶರಣರಾದ ಹೆಣ್ಮಕ್ಕಳಿಂದಲೇ ಮಕ್ಕಳಿಗೆ ಇದರ ಬಗ್ಗೆ ಅಶ್ರದ್ಧೆ ಬಂದದ್ದು. ಇವತ್ತು ಸಂಪ್ರದಾಯದ ಬಗ್ಗೆ ಅಶ್ರದ್ಧೆ, ಅಪನಂಬಿಕೆ, ದ್ವೇಷ ಬರಲಿಕ್ಕೆ ಕಾರಣವೇ ಸಂಪ್ರದಾಯ ಗೊತ್ತಿರದೆ ಅಂತ ಬಂದು ಹಾಗಾಗಬೇಕು ಹೀಗಾಗಬೇಕು ಅಂತ ಮುಗಿ ಅಂತ ಬಂದರು. ನಮ್ಮ ಮಕ್ಕಳಿಗೆ ಅದು ಅನಾದರ. ಅಂದ್ರೆ ಅನಾದರ ಹಿರಿಯರ ಮೇಲೆ ಅನಾದರ, ಸಮುದಾಯದ ಬಗ್ಗೆ ಅನಾದರ, ಶಾಸ್ತ್ರದ ಮೇಲೆ ದ್ವೇಷ. ಅದು ಶಾಸ್ತ್ರದ ತಪ್ಪು ತಿಳುವಳಿಕೆಯಿಂದ ಬಂದ ಪ್ರದೇಶ. ಹಾಗಾಗಿ ಯಾವುದು ಸರಿ ಯಾವ ತಪ್ಪು ಅಂತ ಹೇಳುವುದನ್ನ ತಿಳಿದವರಿಗೆ ಬಿಡಬೇಕು. ಬಹಳ ಬಹಳ ಎಚ್ಚರ ಬೇಕು. ಯಾರ್ಯಾರ ಸಂಪ್ರದಾಯದ ಸುತ್ತಲೂ ಕೈ ಹಿಡ್ಕೋಬಾರ್ದು. ಆ ಎಚ್ಚರ ಇಲ್ಲದೆ ಇದ್ರೆ ಮುಂದಿನ ಜನಾಂಗ ನಾಸ್ತಿಕರಾಗಿಬಿಡ್ತಾರೆ. ಇನ್ನೇನಿಲ್ಲ. ಇಂತ ಸಂಪ್ರದಾಯ ಗೊತ್ತಿಲ್ಲದೆ ಇದ್ದವರು ಸಂಪ್ರದಾಯವನ್ನು ಮಕ್ಕಳ ಮೇಲೆ ಸೇರಿಬಿಟ್ರೆ ಮಕ್ಕಳಿಗೆ ಸಂಪ್ರದಾಯದ ಮೇಲೆ ದ್ವೇಷ ಬಂದು ತಂದೆ ತಾಯಿ ದ್ವೇಷಿಸ್ತಾರೆ, ಮಡಿಯನ್ನು ದ್ವೇಷಿಸ್ತಾರೆ, ಶಾಸ್ತ್ರವನ್ನು ದ್ವೇಷಿಸ್ತಾರೆ, ನಾಸ್ತಿಕರ. ಇವತ್ತಾಗಿರೋದು ಇದು. ಯಾಕೆ ಹಾಗೆ ಮಾಡ್ಬೇಕು ಅಂತ ಕೇಳಿದ್ರೆ ಗೊತ್ತಿರೋದು ನಮ್ಗೆ. ಹಾಗೆಲ್ಲ ಕೇಳ ದೊಡ್ಡ ದೊಡ್ಡದಾಗಿ ಮಾಡೋದು ಬೈತಾರೆ. ಯಾಕೆಂದ್ರೆ ಅವರಿಗೆ ಯಾಕೆ ವಾಕ್ಯವನ್ನು ತಂದಿದೆ. ದ್ವೈತದ ಅವರಿಗೆ ಕನ್ವಿನ್ಸ್ ಆಗುವಂತಹ ದ್ವೈತದ ಟೆಕ್ಸ್ಟ್ ಮಾತ್ರ ಹುಡುಗರಲ್ಲಿ ಏನ್ ಭಾವನೆ ಇರ್ತಾ ಶಂಕರಾಚಾರ್ಯ ಅಂತಂದ್ರೆ ಬರೀ ಶಂಕರಾಚಾರ್ಯ ಬೈದದಲ್ವಾ, ಕರೆಕ್ಟ್ ಶಂಕರಾಚಾರ್ಯ. ಇದನ್ನು ಮಾತ್ರ ಹುಡುಗರು ಹೇಳುವುದನ್ನು ಕೇಳಿದ್ದೇನೆ ಅವ್ರಿಗೆ, ಯಾಕೆಂದ್ರೆ ಭದ್ರಾಚಾರ್ಯ ಏನ್ ಹೇಳಿದ ಅಂತ ಗೊತ್ತಿದೆ. ಅವ್ರು ತಿಳ್ಕೊಂಡದ ಅಂದ್ರೆ ಶಂಕರಾಚಾರ್ಯ ಖಂಡನೆ ಮಾತ್ರ ಮಾಡಿ ಬರೀ ಬೈದದಲ್ಲ ಶಂಕರಾಚಾರ್ಯ, ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ ಶಂಕರಾಚಾರ್ಯ. ಕರೆಕ್ಟ್. ಇದಕ್ಕೆಲ್ಲ ಕಾರಣ ಸಂಪ್ರದಾಯ ಗೊತ್ತಿರದೆ ಇದ್ದವರು, ಶಾಸ್ತ್ರದ ಹಿನ್ನೆಲೆ ಇರದೆ ಇದ್ದವರು ಹಾಗಾಗಬೇಕು ಹೀಗಾಗಬೇಕು ಅಂತ ಮಕ್ಕಳನ್ನ ಒತ್ತಡ ಹಾಕಿ ಮಕ್ಕಳ ನಂಬಿಕೆಯನ್ನು ಕೆಡಿಸಿರತಕ್ಕಂತಹ ಅಂಧ ಸಂಪ್ರದಾಯ. ಆ ಮಕ್ಕಳನ್ನ ಕರೆದು ಕೂಡಿಸಬೇಕು. ಮಧ್ವಾಚಾರ್ಯ ಏನ್ ಹೇಳ್ತಾರೆ ಗೊತ್ತಾ, ಶಂಕರಾಚಾರ್ಯ ಖಂಡನೆ ಮಾತ್ರ ಮಾಡಿದ್ದಲ್ಲ, ಅವರು ಪಾಸಿಟಿವ್ ಆಗಿ ಬಹಳ ವಿಷಯ ಹೇಳಿದ್ದಾರೆ. ಅದಕ್ಕೆ ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಹೆಚ್ಚಾಗಿ ನಮ್ಮ ಜನ ನಮ್ಮ ವಿದ್ವಾಂಸರು ಸ್ವಾಮಿಗಳು ಭಾಷಣ ಮಾಡುವಾಗ ಎತ್ಕೋತಾ ಮತ್ತು ಸಿದ್ಧಾಂತ ಮಧ್ವಾಚಾರ್ಯ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರು. ಶಂಕರಾಚಾರ್ಯ ಏನ್ ಹೇಳಿದ ತಪ್ಪು ಅಂತಲೇ ಹೇಳ್ಬೋದು. ಹಾಗಾಗಿ ಮಧ್ವಾಚಾರ್ಯ ಏನ್ ಹೇಳಿದ್ದಾರೆ ಯಾರು ಹೇಳೋದಿಲ್ಲ, ಶಂಕರಾಚಾರ್ಯ ತಪ್ಪು ಮಾಡ ಮಧ್ವಾಚಾರ್ಯ ಇಷ್ಟೇ ಮಾಡಿ ಬರೀ ಶಂಕರಾಚಾರ್ಯ ಬೈದದ್ದು. ಹಾಗಾದ್ರೆ ಮಾತ್ರ ಅಂತ ಆಗಿದ್ದಾರೆ ನೋಡಬೇಕು, ಶಂಕರಾಚಾರ್ಯ ಬೈಬೇಕು, ವಿಷಯ ತಿಳ್ಕೊಳ್ಬೇಕಾಗಿಲ್ಲ. ಹೀಗಾಗಿಬಿಟ್ಟಿದೆ ಅನೇಕ ಜನ ಮಾತ್ರ ತಪ್ಪಲೆ ಬೆಂಗಳೂರಿನಲ್ಲಿ ಒಬ್ಬರು ಮಾತಾಡಿದ್ದಾರೆ, ಅವ್ರಿಗೆ ಮಧ್ವ ಸಿದ್ಧಾಂತ ಏನು ಗೊತ್ತಿಲ್ಲ. ಅವರು ದೀಕ್ಷೆ ಏನು ಬೆಳಗಾದ ಎದ್ದು ಸೀದೆ ಚಾವಳ ಹಾಕ್ಬಿಟ್ಟಾರೆ ಶಂಕರ ಮಠದ ಹತ್ರ ಹೋಗ್ತಾರೆ. ಅದ್ರ ತೂ ತಗೊಳಿ ಬರ್ತಾರೆ ಮಧ್ವ ಸಿದ್ಧಾಂತದ ರಕ್ಷಣೆ ಶಂಕರ ಮಠಕ್ಕೆ ಹೋಗಿ ಬರ್ತಾರೆ. ಮಧ್ವ ಸಿದ್ಧಾಂತ ಏನು ಗೊತ್ತಿಲ್ಲ ಅಂದ್ರೆ ಇಂಥ ಒಂದು ಕ್ಷುದ್ರ ಮನೋವೃತ್ತಿ ಬೆಳೀತಾ ಇದೆ, ಹಾಳಾಗ್ತಾ ಇದೆ. ಮಧ್ವ ಜನಕ್ಕೆ ಕೊಟ್ಟಿರ್ತಕ್ಕ ಮೌಲ್ಯವಾದ ರತ್ನ ಮಂದಗಳ ಕೈಯಲ್ಲಿ ಕೊಟ್ಟ ಮಾಲೀಕನಾಗ ಯಾವುದೇ ಒಂದು ಶಾಸ್ತ್ರದ ವಿಷಯ ಸಂಪ್ರದಾಯದ ವಿಷಯ ತುಂಬಾ ತಿಳಿದವರ ಹತ್ರ ಕೇಳಿ ಮಾಡಬೇಕು, ನಾವು ನಾವೇ ತೀರ್ಮಾನ ಮಾಡಬಾರದು. ಆ ಎಚ್ಚರಿಕೆ ಗೊತ್ತಾಗುತ್ತೆ. ಅಂದ್ರೆ ಈ ಸಿದ್ಧಾಂತ ಇಷ್ಟು ಅದ್ಭುತವಾದ ಸಿದ್ಧಾಂತ ಉಳಿಯುತ್ತೆ. ಇದು ನಮ್ಮ ಹುಡುಗರೇ ಅದನ್ನು ಹೇಳ್ತಾರೆ, ಮಾತ್ರ ಹುಡುಗರೇ ಹೊರಗಿನವರನ್ನ ಸ್ಮಾರತರಿಗೆ ಏನು ದ್ವೇಷ ಇಲ್ಲ ಬಂದಿದ್ದಾರೆ. ಮಾತ್ರ ಹುಡುಗರೇ ಅವರು ಎಂತ ಉಂಟು ನನಗೆ ಕೇಳಿ ಕೇಳಿ ಎಷ್ಟು ನೋವಾಗ್ತಾ ಇದೆ ಅಂತ ಎಂತ ಉಂಟು ಬರೀ ಖಂಡನೆ ಮಾಡಿದ್ದಾರೆ, ಬರೀ ಬೈರದ್ದು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಈಸ್ ಫಿಲಾಸಫಿ ಈಸ್ ನೆಗೆಟಿವ್ ನಾಟ್ ಪಾಸಿಟಿವ್. ಇದನ್ನು ನಮ್ಮ ಹುಡುಗರು ಹೇಳುವುದನ್ನು ನಾವು ಕೇಳ್ಕೊಂಡು ಬಂದ ಕಾರಣ ಏನಂದ್ರೆ ಬರೀ ಪಾಸಿಟಿವ್ ಆಗಿ ಹೇಳಿದ್ರೆ ಕೇಳಲಿಕ್ಕೆ ಕೊಡ್ಲೇ ಇಲ್ಲ. ನಾವು ಅಂಥವನ್ನು ಕೂಡಿಸಿ ಹೇಳಬೇಕು, ಬೈದು ಉಪಯೋಗ ಇಲ್ಲ. ಅವ್ರು ನಾವು ಅವ್ರಿಗೆ ಕೊಡದೆ ಅಂತಂದ್ರೆ ಅವ್ರಿಗೆ ಆಜ್ಞೆ ಆಗ್ಬೇಕು. ನಮ್ಮದೇ ತಪ್ಪಲ್ಲಿ ಆ ಹುಡುಗರು ತರಬೇತಿ ಮಾಡುವಾಗ ನಾವು ಸೋತಿದ್ದೇವೆ. ನಾವು ಅವ್ರಿಗೇನು ತಿಳಿಸಿಲ್ಲ, ಇಂಗ್ಲಿಷ್ ಶಾಲೆ ಹಾಕಿದೆ, ಮುಂದೆ ಶಾಲೆಯಲ್ಲಿ ಓದಿ ಅವ್ರಿಗೆ ಆ ಭಾವನೆ ಬಂತು. ನಾವು ಅವ್ರಿಗೆ ಏನು ಸಂಸ್ಕಾರ ಕೊಟ್ಟೆವು, ಮನೆಯಲ್ಲಿ ಏನು ಕೊಟ್ಟೆ, ಏನೋ ದುಷ್ಟ ಸಂಸ್ಕಾರದ ಅವ್ರ ಮೇಲೆ ಹೇಳಿದೆವು, ಬೈದೆವು, ಅದು ಮುಟ್ಟಬಾರ್ದು ಇದು ಮುಟ್ಟಬಾರ್ದು ಅದು ಕೊಡಬಾರ್ದು ಇದು ಕೊಡಬಾರ್ದು ಅಂತ ಅಂದೆವು. ಮತ್ತೆ ಅವುಗಳೇ ಮತ್ತೆ ಹೇಸಿಗೆ ಆಯ್ತು, ಮತ್ತೆ ಹೊರಗೆ ನಿಂತು ಬರೀ ಹೊರಗೆ ಬಿಡುದು ಬರೀ ಬಿಡುದು ಬಿಟ್ಟು ಈ ತರ ಆಗ್ಬಾರ್ದು. ಮೊದಲು ಎಲ್ಲ ಆಚಾರ ವಿಚಾರದ ಹಿಂದೆ ಇದು ಬಹಳ ಮುಖ್ಯವಾದ ಸಂಗತಿ. ಎಲ್ಲ ಆಚಾರದ ಹಿಂದೆ ಇರಬೇಕಾದ ಅರಿವು ತಿಳುವಳಿಕೆ ಎದೆಯೋ ವಿದ್ಯೆಯ ಕರ್ಮಕ್ಕೆ ಏನು ನೀನು ಆಚಾರ ಮಾಡ್ತೀಯೋ ಅದನ್ನು ತಿಳಿದು ಮಾಡುವ, ತಿಳಿಯದೇ ಮಾಡುವ ಆಚಾರ ಅದು ಆಚಾರವೇ. ಆದ್ರಿಂದ ಮೊದಲು ತಿಳ್ಕೋಬೇಕು ಯಾಕೆ ಏನು ತಿಳಿದು ಮಾಡಬೇಕು, ತಿಳಿದು ತಿಳ್ಕೋಬೇಕು, ತಿಳಿದು ನಂಬಬೇಕು, ನಂಬಿ ಮಾಡಬೇಕು. ಈ ತಿಳುವಳಿಕೆಗಿಂತ ನಂಬಿಕೆ ಬಹಳ ತೊಂದರೆ ಮಾಡ್ತದೆ ಸಮಾಜದಲ್ಲಿ, ಬಹಳ ತೊಂದರೆ ಮಾಡ್ತಾ ಇದೆ. ನಮ್ಮ ಆಸ್ತಿಕ್ಕೆ ದೊಡ್ಡ ಪೆಟ್ಟು ತಿಳುವಳಿಕೆಯಿಂದ ನಮ್ಮ ನಂಬಿಕೆ. ಅದಕ್ಕೆ ಸಾಧ್ಯವಾದಷ್ಟು ನಾವು ಮಾಡಬೇಕಾದ ಏನು ಅಂದ್ರೆ ಜ್ಞಾನ ಪ್ರಸನ್ನ ತಿಳುವಳಿಕೆಯನ್ನ ಹಚ್ಚಬೇಕು. ಒಂದು ಕಾಲದಲ್ಲಿ ಮುಚ್ಚಿಟ್ಟಿತ್ತು, ಯಾರ ಅಯೋಗ್ಯರ ಕೈ ಹೋಗಬಾರದು ಅಂತ. ಈಗ ಮುಚ್ಚಿಟ್ಟು ಮುಚ್ಚಿಟ್ಟು ಯೋಗ್ಯರಿಗೂ ಇಲ್ಲ, ಈಗ ಹಚ್ಚಾಕ್ಬಿಟ್ಟಿದೆ. ಆದ್ರಿಂದ ಈಗ ಮತ್ತೆ ಮೆಚ್ಚಬೇಕು ಇದನ್ನು. ಈ ಕಾಲದಲ್ಲಿ ಆಗಿದೆ ಆದಷ್ಟು ಇದನ್ನ ಡೌಟ್ಫುಲ್ ಆಗಿ ನೋಡ್ತಕ್ಕಂಥ ಎಲ್ಲರ್ ಜನರೇಷನ್ ಗೆ ಇದರಲ್ಲಿರ್ತಕ್ಕಂಥ ಎಸೆನ್ಸ್ ಏನು, ಇದರ ಮಹತ್ವ ಏನು, ಇದರ ವಾಟ್ ಈಸ್ ಅ ಸೈನ್ಸ್ ಬಿಹೈಂಡ್ ಇಟ್. ಮೊನ್ನೆ ನಾನು ಮಾತು ಹೇಳಿದೆ, ಇಲ್ಲೇ ಇಲ್ಲೇ ಬರ್ತೀನಿ, ಅಮೆರಿಕಾದಿಂದ ಬಂದಿದ್ದವ್ರು ನಾಲ್ಕು ಜನ, ನಾಲ್ವರು ಅಮೆರಿಕಾದ ಬಂದವರು. ನಾಲ್ವರು ಜನ ಉಚ್ಚಾರ ಮಾಡಿರ್ತಾರೆ ಉಪನ್ಯಾಸ ಮುಂದೆ ಬಂದು ಏನ್ ಹೇಳ್ತಾರೆ ಅಂದ್ರೆ ಈ ಸೈನ್ಸ್ ಸೈನ್ಸ್ ಆಫ್ ಕ್ರಿಯೇಷನ್ ಅಂಡ್ ಡಿಸ್ಟ್ರಕ್ಷನ್ ಸೃಷ್ಟಿ ಸಂಹಾರಗಳ ಹಿಂದೆ ಅಂದ್ರೆ ಸೈನ್ಸ್ ಬೆಳೆದಿದೆ. ನಮ್ಮ ಹುಡುಗರಿಗೆ ಕಲಿಸುವಂತಹದ್ದು ಇನ್ನೂ 18 ಶತಮಾನ ಸೈನ್ಸ್ ಅಲ್ಲಿ ಹೋಗ್ಬಿಟ್ಟು ಡೇಟ್ ಇತ್ತು. ಈ ಕಡೆ ಭಾರತೀಯ ಸೈನ್ಸ್ ಗೊತ್ತಿಲ್ಲ, ಪಾಶ್ಚಾತ್ಯ ವೆಸ್ಟರ್ನ್ ಸೈನ್ಸ್ ಅಂತ 18 ಶತಮಾನದಲ್ಲಿ ಈಗ ಪಾಠ ಮಾಡ್ತಾ ಇದ್ರು. ಈಗ ಲೇಟೆಸ್ಟ್ ಅಲ್ಲಿ ಏನ್ ಡೆವಲಪ್ ಆಯ್ತು ಅಂತ ಹುಡುಗರಿಗೆ ಗೊತ್ತಿಲ್ಲ. ಆದ್ರಿಂದ ಅದು ಇಲ್ಲ ಇಲ್ಲ, ಅವ್ರು ಇಂಗ್ಲಿಷ್ ಅಲ್ಲಿ ಪ್ರಬುದ್ಧರಾಗಿಲ್ಲ. ತಮ್ಮ ದೇಶದ ಭಾಷೆ ವಿಜ್ಞಾನ ಅಂತೂ ದಂಡಗಾರ ಇಲ್ಲದೆ ಬೆಳೆದ್ರು. ಇಂಗ್ಲಿಷ್ ನಲ್ಲಿ ಪ್ರಬುದ್ಧರೇ ಆಗಿಲ್ಲ. ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ನಮ್ಮ ಇಂಗ್ಲಿಷ್ ಕಲಿತವ್ರು ನೋಂದಾಗ್ತಾರೆ. ಅವರು ಇವರು ಇಂಗ್ಲಿಷ್ ಭಾಷೆ, ಇವರು ಪ್ರೊನೌನ್ಸಿಯೇಷನ್, ಇವರು ಪಾಂಡಿತ್ಯ ನೋಡಿ ಪಶ್ಚಿಮದವ್ರು ನಗ್ತಾರೆ. ಅವ್ರು ಕೇಳ್ತಾರೆ, ಏನು ನೀವು ಭಾರತದಿಂದ ಬಂದದ್ದು? ನಿಮ್ಮ ಮಾತೆ ಕೊಟ್ಟು ಗೀತ ವಿ ಡು ನಾಟ್ ನೋ, ವಿ ನೋ ಶೇಕ್ಸ್ಪಿಯರ್, ವಿ ಡು ನಾಟ್ ನೋ ಭಗವದ್ ಗೀತ. ಅಯ್ಯೋ ಮತ್ತೆ ಯಾಕೆ ಬಂದ್ರಿ ನೀವು ಭಾರತ ಶೇಕ್ಸ್ಪಿಯರ್ ನಮಗೆ ನೋಡ್ಬೇಕಾ? ಯಾವ ಧರ್ಮಕ್ಕೆ ಬಂದ್ರಿ ನಿಮಗೆ ಅಂತ ಕೇಳ್ತಾರೆ. ನಮಗೆ ನಿಮ್ಮ ಭಗವದ್ಗೀತೆಯಲ್ಲಿ ಏನಿದೆ ಕೇಳಬೇಕಿತ್ತು, ನೀವು ಬಂದಿದ್ದೆ ಹೇಳಿ ನೀವು ನೋಡಿಲ್ಲ, ಮತ್ತೆ ಯಾಕೆ ಬಂದ್ರಿ ನಮ್ಮ ದೇಶಕ್ಕೆ? ವಿದೇಶದ ಪ್ರತಿಯೊಂದು ಚರ್ಚಿನಲ್ಲಿ ಪ್ರತಿಯೊಬ್ಬ ಪಾತ್ರೆ ಭಗವದ್ಗೀತೆಯನ್ನು ಸ್ಟಡಿ ಮಾಡ್ತಾರೆ. ಇಲ್ಲಿ ಎಷ್ಟು ಜನ ಹುಡುಗರು ಎಷ್ಟು ದೊಡ್ಡವರು ಬಂದು ಭಗವದ್ಗೀತೆ ಸ್ಟಡಿ ಮಾಡ್ತಾರೆ. ಅವ್ರು ಹೋದ ತಕ್ಷಣ ನೀವು ಚರ್ಚಿಗೆ ಹೋದ್ರೆ ನೋಡ್ಲಿಕ್ಕೆ ಹೋದವ್ರು ಚರ್ಚ್ ನೋಡ್ಲಿಕ್ಕೆ ಹೋದ್ರು ಅವರು ಯು ಆರ್ ಫ್ರಮ್ ಇಂಡಿಯಾ, ಐ ಹ್ಯಾವ್ ಎ ಕ್ವೆಶ್ಚನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಶ್ಲೋಕ ಆಫ್ ಭಗವದ್ಗೀತಾ ಅಂತ ಹೋದ ತಕ್ಷಣ ಭಗವದ್ಗೀತಾ ವಾಟ್ ಈಸ್ ದಟ್ ಅಂತಾರೆ. ಶಬ್ದ ಕೇಳಿರೋದಿಲ್ಲ ಶಬ್ದಗಳು ಇಲ್ಲಿ ಯೂನಿವರ್ಸಿಟಿಯಲ್ಲಿ ಮಾಡ ಭಗವದ್ಗೀತಾ ಅಂದ್ರೆ ಏನು? ಐ ನೆವರ್ ಹರ್ಡ್ ಆಫ್ ದಟ್ ಅಂತ ಅವ್ರಿಗೆ ಏನು ಬರ್ತಾರೆ. ಅವರು ನಗ್ತಾರೆ. ನಮ್ಮವರು ಅಲ್ಲಿ ಹೋದ್ರೆ ಅಲ್ಲಿ ಎಲ್ಲಿ ತನಕ ಅಂದ್ರೆ ಎಲ್ಲರೂ ನಗುದೇ. ನಮ್ಮ ಪೆದ್ದತನ ಹೋಟೆಲ್ನವರು, ಟ್ಯಾಕ್ಸಿ ಡ್ರೈವರ್ಸ್ ಹಿಡಿದು ಯೂನಿವರ್ಸಿಟಿ ಪ್ರೊಫೆಸರ್, ಚರ್ಚಿನ ಫಾದರ್ಸ್ ಎಲ್ಲರೂ ನಗ್ತಾರೆ. ಇಂಡಿಯನ್ ಸಂಕಲ್ಪ ಇವರೇ ನಮ್ಮನ್ನು ನೋಡಿ ಮರಳಾಗಿ ನಮ್ಮ ಹಾಗೆ ವೇಷ ಹಾಕೊಂಡು ನಾಟಕ ಮಾಡ್ತಾರೆ. ಇವರು ತಪ್ಪಿದ್ದಾರೆ ಮನೆಗೆ ಅಂತ ವಿಷಯ ಗೊತ್ತಿಲ್ಲ. ಅವರ ದೇಶದ ಸಂಸ್ಕೃತಿ ಗೊತ್ತಿಲ್ಲ, ಅವರ ಭಾಷೆ ಗೊತ್ತಿಲ್ಲ, ಅವರ ದೇಶ ಪ್ರಪಂಚಕ್ಕೆ ಕೊಟ್ಟ ಅದ್ಭುತವಾದ ಭಾಷೆ ಸಂಸ್ಕೃತ, ಅದರ ಬಗ್ಗೆ ಏನು ಗೊತ್ತಿಲ್ಲ. ಏನ್ ಸುದ್ದಿ ಬರೋಲ್ಲ ಇವರಿಗೆ, ಯಾಕೆ ನಮ್ಮ ದೇಶ ಕೊಡ್ತಾರೆ ಅಂತ ಎಲ್ಲ ನಾನು ಕಿರಿಯಾರೆ ಕೇಳಿ ಅನುಭವಿಸಿ ಹೇಳ್ತಾ ಇದ್ದೆ. ವಿದೇಶಕ್ಕೆ ಹೋದ್ರೆ ನಮ್ಮನ್ನ ಎಷ್ಟು ಸಂಸಾರ ಮಾಡ್ತಾರೆ ಅಂದ್ರೆ ನನ್ನ ಬಾರ್ಲಿಲ್ಲ. ಯಾಕಂದ್ರೆ ನಾನು ಸಂಸ್ಕೃತಿ ಕಲಿದ್ರೆ ಕೇಳಿ ಹೇಳ್ತೀನಿ ಅಂತ ಹೇಳಿದೆ. ಅದಕ್ಕೆ ಇಲ್ಲದೇ ಇದ್ರೆ ಮೊದಲು ಹೋಗಿ ಟೆಸ್ಟ್ ಮಾಡೋದು ನಿಮ್ಗೆ ಸ್ವಂತ ಭಗವದ್ಗೀತೆ ಬರ್ತಾ ಇರ್ತದೆ. ನಮ್ಮ ಭಗವದ್ಗೀತೆ ಬರೋದ್ರಿಂದ ಬಂದದಲ್ಲಿ ಕಲಿತಾನೆ. ಇಲ್ಲದೇ ಇದ್ರೆ ವಿದೇಶಕ್ಕೆ ಹೋಗ್ತಾರೆ ಅವ್ರಿಗೆ ಒಂದು ತೆಗೆಬಾರ್ದು ಇಂಡಿಯನ್ಸ್ ಯಾತಕ್ಕೂ ಉಪಯೋಗ ಅಂತ ಪ್ರಾಣಿ. ಆದ್ರೆ ಭಾಷೆ ನೋಡಿ, ಅದೇ ಇಂಡಿಯನ್ ಸಿಗೋದು ಅಮೆರಿಕಾದಲ್ಲಿ ಮೋರ್ ದನ್ 50% ಸೈಂಟಿಸ್ಟ್ಗಳು ಡಾಕ್ಟರ್ಸ್ ಇಂಡಿಯನ್ಸ್. ನಮ್ಮ ಹುಡುಗರು ಉತ್ತಮ ಜಾಣತನವನ್ನೆಲ್ಲ ಅಲ್ಲಿ ಕರೆಯುತ್ತಿದ್ದಾರೆ. ಇಲ್ಲಿ ಇಲ್ಲಿ ಕಲಿತು ಈ ದೇಶದ ದುಡ್ಡಿನಿಂದ ಕಲಿತು ಆ ದೇಶಕ್ಕೆ ಆದಾಯ ಮಾಡ್ತಾ ಇದ್ದಾರೆ. ಮೋರ್ ದನ್ 50% ಸೈಂಟಿಸ್ಟ್ ಅಂಡ್ ಡಾಕ್ಟರ್ಸ್ ಆರ್ ಫ್ರಮ್ ಇಂಡಿಯಾ. ಉದ್ಯೋಗ ಅಲ್ಲ ಅಂತಲ್ಲ, ಅದ್ರ ಬೆದ್ದತನ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಕರಿಸುವುದೇ ಒಂದು ದೊಡ್ಡ ಸಂಗತಿ ಎನ್ನುವ ಕಥೆಯಿಂದ ನಮ್ಮ ಬುದ್ಧಿವಂತಿಕೆಯನ್ನು ಕಳ್ಕೊಂಡು ಬೆದ್ದುಗಳಾಗ್ತಾ ಇದೆ. ಇದಕ್ಕೆಲ್ಲ ಮತ್ತು ನಮ್ಮ ಪ್ರಾಚೀನ ಸಂಸ್ಕೃತಿಯ ಸರಿಯಾದ ತಿಳುವಳಿಕೆ ಹೊರತು ತಿಳುವಳಿಕೆ ಇಲ್ಲದ ಸಂಪ್ರದಾಯ. ಒಂದು ವೇಳೆ ಸಂಪ್ರದಾಯಕ್ಕೆ ಅಡ್ಡಿ ಇಲ್ಲ, ತಿಳುವಳಿಕೆ ಕೆಡದು ಮತ್ತೆ ತಿದ್ದುಬಹುದು. ಇವಾಗಲೇ ಸಂಪ್ರದಾಯ ಗುರುತಿದ್ದಾವೆ ನಮ್ಮ ಆಡ್ತಾ ಇದೆ. ಹಾಗಾಗಿ ಬಹಳ ಮುಖ್ಯವಾದ ಕೆಲಸ ನಮ್ಮ ಜೀವನದಲ್ಲಿ ಪ್ರಾಚೀನ ಋಷಿಮುನಿಗಳು ಕೊಟ್ಟಿರತಕ್ಕಂತಹ ಜ್ಞಾನ ಪರಂಪರೆಯನ್ನು ಉಳಿಸುವ ದೀಕ್ಷೆಯನ್ನ ನಾವೆಲ್ಲರೂ ತಗೋಬೇಕು. ಇಲ್ಲದೆ ಇದ್ರೆ ನಾವು ಫ್ಯೂಚರ್ ಗೊತ್ತಿಸ್ಕೊಂಡು ದೇಶಕ್ಕೆ ಭವಿಷ್ಯ ಇಲ್ಲ. ನಾವು ಪಶ್ಚಿಮದ ಹರಿಯಾಳಾಗಿ ಅವರ ಫ್ಯಾಷನ್ ಅನ್ನು ಕಾಪಿ ಮಾಡಿಕೊಂಡು ಸ್ವಾತಂತ್ರ್ಯ ಬಂದ ಮೇಲೂ ಪರತಂತ್ರರಾಗಿ ಬದುಕಬೇಕಾಗುತ್ತೆ. ಸ್ವಂತಿಕೆ ಅಂತಹ ಸ್ವಂತಿಕೆಯನ್ನ ನಮ್ಮ ಪ್ರಾಚೀನ ವಿದ್ಯೆ ಪರಿಷತ್ತು ನಮ್ಮ ದೇಶಕ್ಕೆ ಕೊಡುವಂತಾಗಲಿ ಅಂತ ನಾವೆಲ್ಲರೂ ಹರಿಸೋಣ. ಈ ಅಧ್ಯಾಯ, ಈ ಖಂಡ, ಶ್ವೇತಕೇತುವಿನ ಖಂಡ ಮುಗಿಯಿತು. ಮತ್ತೆ ಇನ್ನೂ ಒಂದು ಅಪೂರ್ವವಾದ ಖಂಡವನ್ನು ನಾವು ಮತ್ತೆ ಸಾಯಂಕಾಲ ಅಧ್ಯಾಯವನ್ನು ನಾರದ ಸನತ್ ಕುಮಾರ ಸಂವಾದ ರೂಪದಲ್ಲಿ ಇಷ್ಟ ನಮಗೆ ಭಗವಂತನ ಪಾರ್ಥ ಬ್ರಹ್ಮ ವಾಯು ಶಿವ ಇಂದು ದೇವತೆಗಳು ಬಂದರು. ಆದ್ರೆ ಭಗವಂತನ ಹತ್ರ ನನ್ನಿಂದ ನಾನು ಭಗವಂತನ ಒಂದು ಕರ್ಮಧ್ಯೆಯಲ್ಲಿ ಎಷ್ಟು ಲ್ಯಾಡರ್ ಇವೆ, ದೇವತೆಗಳ ತಾರತಮ್ಯ ಮೆಟ್ಟು ಯಾವುದು, ಯಾವ್ಯಾವ ಮೆಟ್ಟಿನಲ್ಲಿ ಯಾವ್ಯಾವ ದೇವತೆಗಳ ಮೂಲಕ ಮಧ್ಯೆಯಲ್ಲಿ ಗ್ರಾಮಾನುಗ್ರಾಮಂ ಕಚ್ಚನ್ ಅಂತ ಒಂದು ಹೇಳಿಬಿಟ್ಟಿದ್ದಾರೆ. ಒಂದು ಗ್ರಾಮದಿಂದ ಒಂದು ಗ್ರಾಮಕ್ಕೆ ಹೋಗಿ ಕೊನೆಗೆ ಕಾಲದಲ್ಲಿ ಮಧ್ಯ ಸಿಗುವ ಗ್ರಾಮಗಳು ಯಾವುದು, ಅಲ್ಲಿ ಗೈಡೆನ್ಸ್ ಕೊಡುವರು ಯಾರು, ಇದಕ್ಕೆ ದೇವತಾ ತಾರತಮ್ಯ ಅದನ್ನ ಹೇಳ್ತಕ್ಕಂಥದ್ದು ಪೂರ್ತಿ ಸಿದ್ಧಾಂತ ಬಂದ ದೇವತಾ ತಾರತಮ್ಯವನ್ನು ಹೇಳ್ತಕ್ಕಂಥ ನಾರದ ಶಾಂತಕುಮಾರ ಸಂವಾದ ರೂಪವಾಗಿರ್ತಕ್ಕಂಥ 7ನೇ ಅಧ್ಯಾಯವನ್ನ ನಾವು ಸಾಯಂಕಾಲ ಪ್ರವೇಶ ಮಾಡ್ತಾ ಇದ್ದೇವೆ. ಇವತ್ತು ಬಹಳ ಹೊತ್ತು ನನ್ನ ಶಬ್ದ ಇತರ ಶಕ್ತಿಯ ಆರನೇ ಅಧ್ಯಾಯವನ್ನು ಈ ವರ್ಷ ಪ್ರಾರಂಭ ಮಾಡಿ ಹುಡುಗರ ಅಧ್ಯಾಯ ನಾವು ಮಾಡಬೇಕಾಗುತ್ತೆ. ಏಳನೇ ಅಧ್ಯಾಯ ಮತ್ತು ಎರಡು ಅಧ್ಯಾಯ ಇದೆ. ಅದು ಪ್ರಾಯ ಈ ಬಾರಿ ಎರಡನೇ ಅಧ್ಯಾಯ ಈಗ ಭಗವಂತನ ಸರ್ವೋತ್ತಮತ್ವ ಭಗವಂತ ನಮ್ಮ ಜ್ಞಾನಾನಂದ ಸ್ವರೂಪನಾಗಿರತಕ್ಕಂತಹ ಜೀವನಿಗೆ ಬಿಂಬರೂಪನಾದವ ಅದು ಜ್ಞಾನಾನಂದದ ಕಡಲು ಆದರೆ ಸಿಂಧು ಆದರೆ ಜೀವ ಜ್ಞಾನಾನಂದದಲ್ಲಿ ಈ ಅಂತರವನ್ನು ತಿಳಿದುಕೊಂಡು ಭಗವಂತನ ಸಂಪಾದನೆ ಮಾಡಬೇಕು ಅಂತ ಶ್ವೇತಕೇತುವಿನ ಮೂಲಕ ಉದ್ದಾನಕ್ಕೆ ನಾವು ತಿಳಿದು ಆಮೇಲೆ ಭಗವಂತನಿಗೆ ಮಾಧ್ಯಮವಾಗಿ ಒಂದು ಕೂಡಿದೆ ಮುಖ್ಯ ದೇವತೆಗೆ ಮಾತ್ರ ಶಿವ ವಾಯು ಬ್ರಹ್ಮಲಕ್ಷ್ಮಿ ಅಂದ್ರೆ ಅಲ್ಲಿಂದ ಒಂದು ನೇರ ಭಗವಂತನ ಸಮೀಪದಲ್ಲಿರ್ತಕ್ಕಂಥ ಮುಖ್ಯವಾದಂತಹ ದೇವತಾ ಶಕ್ತಿಗಳನ್ನು ಮಾತ್ರ ಹೇಳ್ತಾರೆ. ಕಾರಣ ಏನು ಅಂದ್ರೆ ಆ ಎಲ್ಲಾ ದೇವತಾ ಶಕ್ತಿಗಳು ಶಿವ ವಾಯು ಚಿತ್ರಪ್ರಭಾವ ಭಗವಂತನ ಅನಂತರ ಸಮಸ್ತ ವೇದ ಪ್ರತಿಪಾದ್ಯಗಳು ಸರ್ವಶ್ರದ ವಾಕ್ಯಗಳು ಅನ್ನುವಂಥ ಸಮಸ್ಯೆ ನಾವು ತಿಳ್ಕೊಂಡಿದ್ದೇವೆ. ಅದನ್ನು ಶಿವ ಎಲ್ಲ ಶಿವನಿಗೆ ಕಲಿತಿರ್ತಕ್ಕ ಸಮಸ್ತ ದೇವತೆಗಳ ಮಧ್ಯೆಯು ಶಿವನಿಗೆ ಸಂಬಂಧ ಆ ಅದಕ್ಕಿಂತಲೂ ಮುಖ್ಯವಾಗಿ ಪ್ರಾಣದೇವರಿಗೆ ಚಿತ್ರಬೇಕು. ಅದಕ್ಕಿಂತ ಮುಖ್ಯವಾಗಿ ಎಲ್ಲಾ ನಾಮಗಳು ಶಿವನ ನಾಮ ಪ್ರಾಣದೇವ ನಾಮ ಬ್ರಹ್ಮದೇವನ ಸೇರಿ ಲಕ್ಷ್ಮಿಗೆ ಸಲ್ಲುತ್ತೆ. ಆ ಎಲ್ಲಾ ನಾಮಗಳು ಮತ್ತು ಆಚಾರ್ಯ ನಾಮಗಳು ಅನಂತ ನಾಮಗಳು ನಾರಾಯಣ ಮುಖ್ಯ ಪರಮ ಮುಖ್ಯವಾಗಿ ಕಂಡವರಾಗ್ತಾರೆ. ಈ ಪ್ರಮೇಯ ಕೂಡ ಆಚಾರ್ಯರು ಉಪನಿಷತ್ತುಗಳಿಗೆ ಕಕ್ಷ ಬರೆಯುವ ತನಕ ಸರ್ವಶಬ್ದವಾದ ಶಕ್ತಿಯ ಬಗ್ಗೆ ಕಲ್ಪನೆಯೇ ಇರಲಿಲ್ಲ ಯಾರಿಗೂ. ವಿದ್ವಾಂಸರು ವೈದಿಕರು ಸ್ವಾವರ ದೇವತೆಗಳ ಎಲ್ಲ ಹೆಸರು ಸೂತ್ರ ದೇವತೆಗಳಿಗೆ. ಆದ್ದರಿಂದ ಶಿವಾವಾಯು ಬ್ರಹ್ಮಾಲಕ್ಷ್ಮಿ ಇವರು ಮುಖ್ಯ ಮುಖ್ಯ ನಾಮ ಬಿಟ್ಟುಬಿಟ್ಟರೆ ಇವರು ಸಮಸ್ತ ಶಬ್ದವಾದ ಶಬ್ದ ಇವರಿಗೂ ಇದೆ ಅಂತಕ್ಕಂಥ ಮಾತು ಇನ್ನೊಂದು ಯಾರಿಗೂ ಕಲ್ಪನೆ. ಈ ನಾಮಗಳೆಲ್ಲ ಭಗವಂತನಲ್ಲಿ ಹೇಗೆ ಅನ್ವಯವಾಗ್ತವೆ ಅಂದ್ರೆ ಶರೀರ ಶರೀರಿ ಭಾವದಿಂದ ಅಂತ ನೋಡಿ ಇಂದ ರಾಮಾನುಜಾಚಾರ್ಯ ಹೇಳಿದ್ರು. ಶರೀರದ ಶಬ್ದ ನಾವು ಶರೀರದಲ್ಲಿ ವ್ಯವಹಾರ ಮಾಡ್ತೇವೆ, ಅದೇ ನಾನು ತಪ್ಪಿದ್ದೇನೆ ನಾನು ಬಿಡಿಯಿದ್ದೇನೆ. ಈ ತಪ್ಪು ಬಿಡಿ ಅನ್ನೋದು ನನ್ನ ಧರ್ಮ ಅಲ್ಲ ಶರೀರದ ಧರ್ಮ. ಆದರೆ ಶರೀರದ ಧರ್ಮವನ್ನ ನಾವು ಶರೀರದಲ್ಲಿ ವ್ಯವಹರಿಸ್ತೇವೆ ಅಥವಾ ಆತ್ಮದ ಧರ್ಮವನ್ನು ದೇಹದಲ್ಲಿ ದೇಹದ ಧರ್ಮನ ಹೀಗೆ ಸಂಕೀರ್ಣವಾಗಿ ಭಾಷೆಯಲ್ಲಿ ಬಳಸ್ತಾರೆ. ಅದನ್ನ ಪ್ರಪಂಚದ ನಾಮಗಳನ್ನ ಪ್ರಪಂಚದ ಒಳಗೆ ಶರೀರಿಯಾಗಿರ್ತಕ್ಕ ಪರಮಾತ್ಮನಿಗೆ ಅನ್ವಯಿಸಿಕೊಳ್ಬೇಕು ಅಂತ ಬಹಳ ಸ್ಥೂಲವಾದ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ ರಾಮಾನುಜಾಚಾರ್ಯರು. ಆದರೆ ಆ ಎಲ್ಲ ನಾಮಗಳು ಅರ್ಥ ವಿಶೇಷವನ್ನು ಹೇಳುತ್ತವೆ, ನಿರ್ವಚನ ಮೂಲಕ ಭಗವಂತನ ಗುಣವಿಶೇಷವನ್ನು ಹೇಳುತ್ತವೆ ಅನ್ನುವಂತಹ ಅಪೂರ್ವವಾದ ಸರ್ವಶಬ್ದ ಸಮನ್ವಯ ಇದು ಆಚಾರ್ಯರು ವೈದಿಕ ವಾಂಗ್ಮಯಕ್ಕೆ ಕೊಟ್ಟಂತಹ ಕೊಡುಗೆ. ಅದಕ್ಕಿಂತ ಮುಂಚಿನವರು ಯಾರು ಕೂಡ ಇದನ್ನು ಎಷ್ಟು ಸ್ಪಷ್ಟವಾಗಿ ಅರ್ಥವೇ ಮಾಡಿಕೊಂಡಿರಲಿಲ್ಲ. ಅದು ಅನ್ನೋದು ವಿಶೇಷ ಇದೆ. ಹಾಗಾದ್ರೆ ನಿರ್ವಚನ ಮಾಡಿದರೆ ಎಲ್ಲ ನಾಮಗಳು ಎಲ್ಲರಿಗೂ ಹೇಳ್ಬೋದು. ಯಾಕೆಂದ್ರೆ ಈಗ ವಿಷ್ಣು ಅಂತ ಶಬ್ದ, ಇದು ವಿಷ್ಣು ಅಂತ ನಾರಾಯಣನಿಗೆ ಯಾಕೆ ಅಸಾಧಾರಣ ಹೆಸರು? ವಿಷ್ಣು ಅಂತ ನಿಮಿಷಕ್ಕೆ ಇದು ವಿಷ್ಣು ದೇಹದೊಳಗೆ ಪ್ರಾಣದೊಳಗಿದ್ದಾರ, ಶಿವನ ಒಳಗಿದ್ದಾನ, ಬ್ರಹ್ಮನ ಒಳಗಿದ್ದಾನ, ಲಕ್ಷ್ಮಿ ಇದ್ದಾರ, ಅದು ವಿಷ್ಣು ಅಂತ ಹೆಸರು. ಇದರಲ್ಲಿ ವಿಷ್ಣು ಶಬ್ದ ಮುಖ್ಯ ವೃತ್ತಿಯ ಪ್ರಾಣದೇವರಿಗೂ ಆಗ್ಬೋದು. ನಾರಾಯಣ ಇದು ಒಂದು ವಿಷಯ ಇದೆ. ಅದಕ್ಕೋಸ್ಕರ ಆಚಾರ ವಿಶೇಷ ವಿದ್ವತ್ ರೂಢಿ ಇದ್ವತ್ ಮಾತನಾಡ ಶಬ್ದದ ಅರ್ಥವನ್ನ ಯಾರಲ್ಲಿ ಕಂಡು ಯಾರಲ್ಲಿ ವಿದ್ವಾಂಸರು ಆ ಶಬ್ದವನ್ನು ಬಳಸಿದರೋ ಅದು ವಿದ್ವತ್ ರೂಢಿ ಇತ್ತು. ಅದರಿಂದ ವಿಷ್ಣು ಅನ್ನೋ ಶಬ್ದವನ್ನ ಜ್ಞಾನಿಗಳು ವಿದ್ವಾಂಸರು ಋಷಿಗಳು ಲಕ್ಷ್ಮಿಯಲ್ಲಿ ಬ್ರಹ್ಮನಲ್ಲಿ ಶಿವನಲ್ಲಿ ಪ್ರಾಣದಲ್ಲಿ ಉಪಯೋಗಿಸಲಿಲ್ಲ, ನಾರಾಯಣದಲ್ಲಿ ಉಪಯೋಗಿಸಲು. ಹಾಗಾಗಿ ಸಾರ್ಥಕವಾದ ರೂಢಿ ಯೋಗಾರ್ಥವೂ ಇದೆ, ರೂಢಿ ಈ ನಾಮಗಳೆಲ್ಲ ಶಿವಾದಿಗಳಲ್ಲಿ ರೂಢಿ ಇಲ್ಲ, ಜ್ಞಾನಿಗಳು ಬಳಕೆ ಮಾಡುವುದಿಲ್ಲ. ಶಿವನ ನಾಮವನ್ನು ವಿಷ್ಣುವಿನಲ್ಲಿ ಸರ್ವ ಶಿವ ಸ್ಥಾನವು ಭೂತಾದಿ ದ್ರವ್ಯ ಸರ್ವ ಶರ್ವ ಶಿವ ಶಂಕರ ಈ ಯಾವ ಶಬ್ದಗಳನ್ನು ವಿಷ್ಣುವಿನಲ್ಲಿ ಜ್ಞಾನಿ ಉಪಯೋಗಿಸ್ತಾರೆ, ಆದರೆ ವಿಷ್ಣುವಿನ ನಾಮವನ್ನು ಶಿವಾದಿಗಳಲ್ಲಿ ಉಪಯೋಗಿಸಲಿಲ್ಲ. ಅದರಿಂದ ವಿದ್ವತ್ ಅನ್ವರ್ಥವಾದ ಯೌಗಿಕ ಅರ್ಥ ಇದ್ದು ಕೂಡ ಜ್ಞಾನಿಗಳನ್ನು ಕುಡಿಬೇಕು. ಕೂಡಿ ಇಲ್ಲದೆ ಬರೇ ಒಂದು ಶಬ್ದವನ್ನ ನಾವು ಈಗ ಉದಾಹರಣೆಗೆ ನೋಡಿವೆ, ಅದು ಬೇಕು ಅನ್ನೋದಕ್ಕೆ ಲೋಕದಲ್ಲಿ ಈಗ ಪಂಕಜ ಅಂತ ಅನ್ನೋ ಶಬ್ದ ಇದೆ. ಪಂಕಜ ಅಂದ್ರೆ ಕೆಸರಿನಲ್ಲಿ ಹುಟ್ಟಿದ್ದು, ಕಪ್ಪೆ ಕೂಡ ಪಂಕಜ. ನಾನು ಕಪ್ಪೆಯನ್ನು ಪಂಕಜ ಅಂತ ಕರೀತೇನೆ ಅಂತ ಕೇಳೋದಿಲ್ಲ ಶಾಸ್ತ್ರಜ್ಞ. ಅದಕ್ಕೆ ವಿದ್ವತ್ ರೂಢಿ ಇಲ್ಲ. ಯೋಗಾರ್ಥ ಇದ್ರೆ ಸಾರದು, ಯೋಗಾರ್ಥ ಜೊತೆಗೆ ಜ್ಞಾನಿಗಳು ಬಳಸಬೇಕು. ಕಪ್ಪೆಯನ್ನ ಪಂಕಜ ಅಂತ ಹೇಳೋದು ಅಥವಾ ಕೆಸರನ್ನು ದೊಡ್ಡದು ಯಾವುದನ್ನು ಸಾಮಾನ್ಯವಾಗಿ ಪಂಕಜ ಅನ್ನೋದಿಲ್ಲ. ಕಮಲಕ್ಕೆ ವಿಶೇಷವಾಗಿ ಹೆಸರು, ಕಮಲ ಒಂದೇ ಕೆಸರನ್ನು ಮುಟ್ಟೋದಲ್ಲ. ಕೆಸರು ಹುಟ್ಟಿದ್ರು ಸಾವಿರ ಹೂಗಳಿದ್ದಾವೆ, ಕಮಲ ಅಷ್ಟೇ ಇಲ್ಲ. ಸಂಜೆ ಹೊತ್ತು ಅಲ್ಲಿರ್ತಕ್ಕಂಥದ್ದು ಅದಕ್ಕೂ ಪಂಕಜ. ಕೆಸರಿನಲ್ಲಿ ಅವತ್ತು ಹೂಗಳಿಗೂ ಹೂಗಳಲ್ಲಿ ಶ್ರೇಷ್ಠವಾದ ತಾವರೆ ಹೂವಿಗೆ ಮಾತ್ರ ಪಂಕಜ. ಹಾಗಾದರೆ ಯೋಗಾರ್ಥ ಇದ್ದರೂ ಅದು ಮುಖ್ಯ ಜ್ಞಾನಿಗಳು ಅದನ್ನು ಮುಖ್ಯವಾದ ವಸ್ತುವಿನಲ್ಲಿ ಮಾತ್ರ ಬಳಸ್ತಾರೆ, ಅದಕ್ಕೆ ಮಾತ್ರ ವಿದ್ವತ್ ರೂಢಿ. ಹಾಗೆ ಎಲ್ಲಾ ಶಬ್ದಗಳಿಗೆ ಯೋಗ ನಾವು ಕೂಡ ಸಂಬಂಧವಾದ ನಮ್ಮಲ್ಲಿ ಸಾಧನೆ ಮಾಡೋದು. ವಿಷ್ಣು ಅಂದ್ರೆ ವಿಶತಿ, ಎಲ್ಲಿಗೆ ಅವರವರು ಅವರವರ ಮನೆಯನ್ನು ಪ್ರವೇಶಿಸುತ್ತಾರೆ. ವಿಶತಿ ವಿಷ್ಣು, ನಾವು ಎಲ್ಲ ವಿಷ್ಣುಗಳೇ ಶಬ್ದಾರ್ಥ ಉಂಟಲ್ವಾ ಅಂತ ಹೇಳಿದರೆ ಅದಲ್ಲ. ಶಬ್ದಕ್ಕೆ ಒಂದು ವಿಶಿಷ್ಟವಾದ ಉದ್ದೇಶದಿಂದ ಜ್ಞಾನಿಗಳು ಏನು ಅರ್ಥ ಹೇಳ್ತಾರೆ ಆ ಅರ್ಥ ಎಲ್ಲಿ ಮುಖ್ಯವೃತ್ತಿಯ ಪರಿಪೂರ್ಣವಾಗಿರುತ್ತದೆ ಅಲ್ಲಿ ಮಾತ್ರ ಆ ಶಬ್ದವನ್ನು ಬಳಸಬೇಕು ಅನ್ನುವಂಥದ್ದು ಒಂದು ನಿಯಮ ಇದೆ. ಇವರು ವಿದ್ವತ್ ರೂಢಿ, ಅದನ್ನು ವೈದಿಕ ನೋಡಿ ವಿದ್ವತ್ ರೂಢಿ ವೈದಿಕ ಸ್ಯಾತ್. ವೈದಿಕ ಶಬ್ದಗಳಿಗೆ ಒಂದು ವಿದ್ವತ್ ರೂಢಿ ಇದೆ. ಆ ವೈದಿಕರಾಗಿರ್ತಕ್ಕಂಥ ಋಷಿಗಳು ಎಲ್ಲಿ ಅದನ್ನು ಬಳಸಿದ್ದಾರೋ ಅಲ್ಲಿ ಅದನ್ನು ಬಳಸುವುದು, ಎಲ್ಲಿ ಅದನ್ನು ನಮ್ಮ ಶ್ರೀಮಂತ ಬಳಸುವುದಲ್ಲ. ಅಷ್ಟಾಯ್ತು, ಇಷ್ಟು ವಿಷಯ ನಮಗೆ ಆರನೇ ಅಧ್ಯಾಯ ಪೂರ್ತಿ ಇಷ್ಟು ವಿಷಯ ಒಂದು ಸಂಪೂರ್ಣ ವಿಷಯ ತಿಳಿದು. ಈಗ ಭಗವಂತನೇ ಉಪಾಸನೆ ಮಾಡತಕ್ಕ ಒಬ್ಬ ಜೀವ ಇಲ್ಲಿದ್ದಾನೆ, ಅಲ್ಲಿ ಭಗವಂತ ಇದ್ದಾನೆ. ಈ ಭಗವಂತನ ತನಕ ಜೀವ ಅಂದ್ರೆ ಗ್ರಾಮಾಂತ ಗ್ರಾಮಂ ಗಚ್ಚನ್ ಒಂದು ಊರಿಂದ ಒಂದು ಊರಿಗೆ ಹೋಗಿ ಗಾಂಧಾರಕ್ಕೆ ಹೋಗ್ಬೇಕಾದ್ರೆ ಯಾವ ದಾರಿ ಅಂತ ಕೇಳಿಕೊಂಡು ಒಂದೊಂದು ಕಡೆಯೂ ಗೈಡೆನ್ಸ್ ತಗೊಂಡು ಹೋಗ್ಬೇಕು. ಈ ನಮಗೆ ಗೈಡೆನ್ಸ್ ಕೊಡತಕ್ಕಂಥ ಗ್ರಾಮ ಗ್ರಾಮಗಳಲ್ಲಿ ಯಾವ ಯಾವ ಸ್ಟೇಷನ್ಗಳ ಮೂಲಕ ನಾವು ಹೋಗ್ಬೇಕು, ಮೆಟ್ಟಲು ಮೇಲೆ ಹತ್ತಬೇಕಾಗಿದೆ, ಎಷ್ಟು ಮೆಟ್ಟಲು ಮೇಲೆ ಹತ್ತಬೇಕು, ಯಾವ ಮೆಟ್ಟಲು ಮೇಲೆ ಹತ್ತಬೇಕಾಗಿದೆ, ಎಷ್ಟು ಮೆಟ್ಟಲು ಮೇಲೆ ಹತ್ತಬೇಕು, ಯಾವ ಯಾವ ಮೆಟ್ಟಲ್ಲಿ ಯಾರ್ಯಾರು ಗೈಡೆನ್ಸ್ ತಗೊಂಡು ಮೇಲೆ ಹತ್ತಬೇಕು, ಈ ವಿಷಯವನ್ನು ತಿಳಿದುಬಿಟ್ರೆ ಉಪಾಸನೆಗೆ ಸಂಬಂಧಪಟ್ಟ ಒಂದು ಚಕ್ಕವಾದಂತಹ ಸಮಗ್ರ ದರ್ಶನವನ್ನು ಕೊಟ್ಟಾಗಿ ಅದಕ್ಕೋಸ್ಕರ ಏಳನೇ ಅಧ್ಯಾಯ ಈ ಜೀವ ಉಪಾಸನೆ ಮಾಡತಕ್ಕ ಒಂದು ಮನುಷ್ಯ ಜೀವ ಭಗವಂತನ ತನಕ ಹೋಗಬೇಕಾಗಿದ್ದರೆ ಅವನಿಗೆ ಭಗವಂತ ನೇರ ಬಿಂಬರೂಪ ಅಲ್ಲ, ಭಗವಂತ ಸಾಕ್ಷಾತ್ ಬಿಂಬರೂಪ ಅಲ್ಲ. ಭಗವಂತನಿಗೂ ನಮಗೂ ನಡುವೆ ಸುಮಾರು ಹತ್ತಾರು ಮಾಧ್ಯಮಗಳಿವೆ, ಹತ್ತಾರು ಕನ್ನಡಿಗಳಿವೆ. ಆ ಕನ್ನಡಿಗಳ ಮೂಲಕ ಹಾದು ಹಾಕುವನೇ ಬಿಂಬ ಭಗವಂತ. ಅದರಿಂದ ಭಗವಂತನ ಪ್ರತಿಬಿಂಬಗಳು ನಮಗೆ ಬಿಂಬಕೂತರಾದವರು ಭಗವಂತನಿಗೆ ಪ್ರತಿಬಿಂಬವಾಗಿ. ಉದಾಹರಣೆಗೆ ಇಲ್ಲಿ ಆಚೆಯಲ್ಲವನು ಈ ಚೆಂದ ಆಚೆ ಕರ್ಗೆ ಬಿಟ್ಟವರು ಈ ಎದುರಿನ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ಬೆಳೆದಿದೆ, ಅದರ ಪ್ರತಿಬಿಂಬ ಈ ಕನ್ನಡಿ, ಆ ಕನ್ನಡಿಯ ಪ್ರತಿಬಿಂಬ ಉಂಟಲ್ವ, ಈ ಕನ್ನಡಿಯ ಪ್ರತಿಬಿಂಬಕ್ಕೆ ಬಿಂಬ ನನಗೆ ಪ್ರತಿಬಿಂಬ, ನನ್ನ ಪ್ರತಿಬಿಂಬ ಈ ಕನ್ನಡಿಯ ಪ್ರತಿಬಿಂಬಕ್ಕೆ ಬಿಂಬ ಆಗುತ್ತೆ. ಸೊ ಆ ಮಧ್ಯದಲ್ಲಿರುವವರು ಅವು ಬಿಂಬವಾಗ್ತವೆ, ಪ್ರತಿಬಿಂಬವಾಗ್ತವೆ. ಕೊನೆಯದ್ದು ಪ್ರತಿಬಿಂಬ, ಶುರುವಿಂದು ಬಿಂಬ, ಮಧ್ಯದ್ದು ಬಿಂಬ, ಮತ್ತು ಪ್ರತಿಬಿಂಬ, ದೊಡ್ಡದಕ್ಕೆ ಬಿಂಬ ಸಣ್ಣದಕ್ಕೆ ಬಂದೆ, ದೊಡ್ಡದಕ್ಕೆ ಪ್ರತಿಬಿಂಬ ಸಣ್ಣದಕ್ಕೆ ಬಿಂಬ. ಹೀಗೆ ಭಗವಂತನು ಮತ್ತು ಜೀವ ಸಾಧಕ ಜೀವ ಇವರ ನಡುವೆ ಇರತಕ್ಕಂಥ ಪ್ರತಿಬಿಂಬಗಳಾಗಿ ನಮ್ಮನ್ನ ಬಿಂಬದ ಕಡೆಗೆ ಸಾಗಿಸುವ ಚೇತನ ಶಕ್ತಿಗಳು ದೇವತಾ ಶಕ್ತಿಗಳು ಯಾವ ಈ ಬಿಂಬ ಪ್ರತಿಬಿಂಬಗಳನ್ನು ಹೇಳುವುದೇ ದೇವತಾ ತಾರತಮ್ಯ. ದೇವತಾ ತಾರತಮ್ಯದ ಉದ್ದೇಶವೇ ಭಗವಂತನ ತನಕ ಹೋಗುವಾಗ ದಾರಿಯಲ್ಲಿ ನಾವು ಯಾರ್ಯಾರ ಮೂಲಕ ಹೋಗ್ಬೇಕು, ಯಾವ ಯಾವ ಮೆಟ್ಟಲಲ್ಲಿ ಹೋಗ್ಬೇಕು, ಅವರಲ್ಲಿ ನಮ್ಮ ಮುಂದೆ ಕಳಿಸುವ ಶಕ್ತಿಗಳು ಯಾವ, ಇದು ಗೊತ್ತಿಲ್ಲದೆ ಇದ್ರೆ ಭಗವಂತ ಬಿಂಬೋಸ್ಮಿ ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತಂದ್ರೆ ಆ ದಾರಿಯಲ್ಲಿ ಎತ್ತರಕ್ಕೆ ಇರುವ ದಾರಿಯಲ್ಲಿ ಮಾರ್ಗದರ್ಶನ ಇಲ್ಲದೆ ಮತ್ತೆ ಇವನು ದಾರಿ ತಪ್ಪುವ ಸಾಧ್ಯತೆ. ಅದಕ್ಕೆ ಆ ಮಧ್ಯವರ್ತಿಗಳಾಗಿರತಕ್ಕಂತಹ ದೇವತೆಗಳು ಯಾರ್ಯಾರು, ಇದು ಉಪಾಸನೆಯಲ್ಲಿ ಬಹಳ ಮುಖ್ಯವಾದ ಸಂಗತಿ ಆಗಿದೆ. ಇದಿಲ್ಲದೆ ಅವರು ಉಪಾಸನೆಯೇ ಇಲ್ಲ. ತಾರತಮ್ಯ ಪರಿಜ್ಞಾನ ಇಲ್ಲದೆ ಉಪಾಸನೆಯೇ ಇಲ್ಲ. ಇವಾಗ ಇದು ಲೋಕದಲ್ಲಿ ಆದರೂ ಅಷ್ಟೇ ಅಲ್ಲ, ಒಂದು ಗವರ್ಮೆಂಟ್ ಆಫೀಸಿಗೆ ಹೋದ್ರೆ ಅದು ಸಿಕ್ಕಾಪಟ್ಟೆ ಪ್ರೋಟೋಕಾಲ್ ಅಂತ. ಆ ಪ್ರೋಟೋಕಾಲ್ ಚೂರು ಮುಳುಗಿಟ್ಟು ದೊಡ್ಡ ಗಲಾಟ. ಪ್ರೋಟೋಕಾಲ್ ಪ್ರಕಾರವೇ ಹೋಗಬೇಕು. ಇವಾಗ ಒಂದು ಆಕಾಶವಾಣಿಗೆ ಒಂದು ನೀವು ಕಾಗದ ಬರೀಬೇಕಾಗಿದ್ರು ಆಕಾಶವಾಣಿಯ ಡೈರೆಕ್ಟರಿಗೆ ಬರೆಯುವುದಲ್ಲ, ನಿಮ್ಮದೊಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಥ್ರೂ ದ ಡೈರೆಕ್ಟರ್ ಆಫ್ ಆಕಾಶವಾಣಿ. ಆಕಾಶವಾಣಿಯ ನಿರ್ದೇಶಕರಿಗೆ ಪತ್ರ ಬರೆಯುವಾಗಲೂ ಅದೇ ಸರ್ವದೇವ ನಮಸ್ಕಾರ ಕೇಳುವ ಮುಖ್ಯ ಪ್ರತಿನಿಧಿಗೆ ಅಡ್ರೆಸ್ ಮಾಡಿ ಪ್ರಾರ್ಥನೆ ಮಾಡಬೇಕು. ಅವರು ಸಂಬಂಧಪಟ್ಟವರಿಗೆ ಅದನ್ನ ವ್ಯವಸ್ಥೆ ಮಾಡಲಿಕ್ಕೆ ಅದು ಹೋಗುವುದು ಆಕಾಶವಾಣಿಯ ಡೈರೆಕ್ಟರ್ ಹತ್ರವೇ, ಅವನೇ ನಮ್ಮನ್ನು ಕರೆಸೋದು ಪ್ರೆಸಿಡೆಂಟ್ ಹೋಗುವುದಿಲ್ಲ. ಆದರೆ ವಿನಂತಿ ಯಾರಿಗೆ ಮಾಡಬೇಕು? ಆಕಾಶವಾಣಿಯಿಂದ ನಮಗೆ ಪತ್ರ ಬರುವಾಗ ಆಕಾಶವಾಣಿ ಸ್ಟೇಷನ್ ಡೈರೆಕ್ಟರ್ ಅಲ್ಲ, ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಾಂಟ್ರಾಕ್ಟ್ ಫಾರ್ಮರ್ ಇರುವ ಹಾಗೆ. ಅಂದ್ರೆ ಅಲ್ಲಿಂದ ಅನ್ಯ ಬರಬೇಕು, ಇವರ ಅವಾಂತರದವರು ಅದನ್ನು ಪಾಲಿಸಬೇಕು. ಹಾಗೆ ಆ ಪರಮಪುರುಷ ಅದರ ಮಧ್ಯದಲ್ಲಿರತಕ್ಕ ಅವಾಂತರ ಅಧಿಕಾರಿಗಳು, ಆ ಅವಾಂತರ ಅಧಿಕಾರಿಗಳಿಗೊಂದು ಪ್ರೋಟೋಕಾಲ್ ಇದೆ. ಅವರವರನ್ನ ಅವರವರ ಸ್ಥಾನದಲ್ಲಿ ಇಟ್ಟುಕೊಂಡು ಸ್ವಂತ ಮೇಲೆ ಕೆಳಗೆ ಮಾಡಿಬಿಟ್ರೆ ಎಂದು ತತ್ವ ಆಗುತ್ತೆ. ವ್ಯವಹಾರದಲ್ಲಿ ಕೂಡ ಇಲ್ಲಿ ಪ್ರೋಟೋಕಾಲ್ ಹೆಚ್ಚಿಗೆ ಬೇರೆ ಸಿಟ್ಟಿಗತ್ತು ಬಿಡ್ತಾರೆ ಸರ್ಕಾರಿ ಅಧಿಕಾರಿಗಳು. ಆದ್ದರಿಂದ ತಾರತಮ್ಯದ ಪ್ರೋಟೋಕಾಲ್ ಏನು, ಯಾವ ಹಂತದಲ್ಲಿ ಯಾವ ದೇವತೆಯನ್ನ ನಾವು ಉಪಾಸನೆ ಮಾಡಿ ನೆಲೆಸ್ತೇವೆ ಅನ್ನುವುದನ್ನ ಹೇಳುವುದಕ್ಕೋಸ್ಕರ ಹೊರಟಿರತಕ್ಕಂತಹ ಏಳನೇ ಅಧ್ಯಾಯ ಶರತ್ ಕುಮಾರ ಮತ್ತು ನಾರದನ ಸಂವಾದ ರೂಪವಾಗಿರ್ತಕ್ಕಂಥ. ಶರತ್ ಕುಮಾರ ತಾರತಮ್ಯದಲ್ಲಿ ಎಂಟನೇ ಕಕ್ಷೆಯಲ್ಲಿ ಇರುವುದು ನಾರಾಯಣ ಅನ್ನು ತಗೊಂಡ್ರೆ ನಾರಾಯಣ ತಗೊಂಡ್ರೆ ಏಳೇ ಕಕ್ಷ ಮೊದಲು ಎಲ್ಲಕ್ಕಿಂತ ಸ್ಥಿತಿಯಲ್ಲಿ ನಾರಾಯಣ ಇದ್ದಾರೆ. ಆ ಒಬ್ಬರಿಗೆ ಒಬ್ಬರಿಗೆ ನಾರಾಯಣ ಇದ್ದಾರೆ ಅಲ್ಲಿ ತರಗತಿ ಮೆಟ್ಲುಗಳೆಲ್ಲ ಒಬ್ಬರಿಗೆ ಜಸ್ಟ್ ಒಂದು ಮೆಟ್ಲು ಲಾಸ್ಟ್ ಮೆಟ್ಲು ಒಬ್ಬರಿಗೆ ಹತ್ತು ಒಬ್ಬನೇ ಮೆಟ್ಲಲ್ಲಿ ಲಕ್ಷ್ಮಿ ಇದ್ದಾರೆ ಅಥವಾ ಲಕ್ಷ್ಮೀನಾರಾಯಣರನ್ನು ಒಟ್ಟಿಗೆ ತಗೊಂಡ್ಬಿಟ್ಟು ಒಬ್ಬರಿಗೆ ಸೂರ್ಯನ ಮೆಟ್ಲಲ್ಲಿ ಬ್ರಹ್ಮವಾಯುಗಳಿದ್ದಾರೆ. ಆದರೆ ಆ ಕೆಳಗಿನ ಮೆಟ್ಲಲ್ಲಿ ಭಾರತೀಯ ಸರಸ್ವತಿ ಇದೆ, ಅದರ ಕೆಳಗಿನ ಮೆಟ್ಲಿನಲ್ಲಿ ಗರುಡಶೇಷ ದುಃಖಲಿದ್ದಾರೆ ಭಗವಂತನಿಂದ ಕೆಳಗೆ ಮೂರನೇ ಮೆಟ್ಲಲ್ಲಿ, ನಾಲ್ಕನೇ ಮೆಟ್ಲಲ್ಲಿ ವಿಷ್ಣು ಚನ್ಮೇಶ್ಯ ದೀನಾಭದ್ರ ಮಿತ್ರವಿಂದ ಕಾಲಿ ಲಕ್ಷ್ಮಣ ಎಂಬುವುದೇನಿದ್ದಾರೆ. ಹಾಗೆ ಅದನ್ನ ಐದನೇ ಮೆಟ್ಲಲ್ಲಿ